ನಮ್ಮಲ್ಲಿ ಲಭ್ಯವಿದ್ರೆ ಅದನ್ನು ಬಳಸ್ಬೋದು. ಉದಾಹರಣೆಗೆ ಹೇಳೋದಾದರೆ ಈ ಕತ್ತೆ ಕಿವಿ ಗಿಡವನ್ನು ನಾವು ನಾಶ ಮಾಡೋದಕ್ಕೆ 2,4-D ಬಳಸ್ಬೋದು. ಸುಮಾರು 8-10 kg 1 ಹೆಕ್ಟೇರ್ಗೆ ಸಿಂಪರಣೆ ಮಾಡೋದ್ರಿಂದ ನಾವು ಕಳೆಯನ್ನು ನಿಯಂತ್ರಣ ಮಾಡಬಹುದು. ಅಂದರೆ ಇಲ್ಲಿ ಯಾವಾಗಲೂ ನೀರನ್ನು ತೆಗಿಬೇಕು, ಕೊಳದಲ್ಲಿ ನೀರನ್ನು ತೆಗೆದುಬಿಟ್ಟು ನಾವು ಸಿಂಪರಣೆ ಮಾಡಬೇಕು. ನಾವು ನೀರನ್ನು ಇದ್ದು ಹಾಗೆ ಮಾಡಿದ್ರೆ ಸರಿಯಾದ ನಿಯಂತ್ರಣ ಆಗೋದಿಲ್ಲ. ಮತ್ತು ವ್ಯಾಲಿಸ್ ನೇರಿಯಾವನ್ನು ನಾವು ನಿಯಂತ್ರಣ ಮಾಡೋದಕ್ಕೆ 2,4-D ಬಳಸ್ಬೋದು. 2-4 kg 1 ಹೆಕ್ಟೇರ್ಗೆ ಬೇರಿಗೆ ಔಷಧಿಯನ್ನು ಹಾಕೋದ್ರ ಮೂಲಕ ನಿಯಂತ್ರಣ ಮಾಡ್ಬೋದು. ಹಾಗೆ ತಾವರೆ ಗಿಡಗಳಿದ್ದರೆ ಅದಕ್ಕೂ 2,4-D ಬಳಸ್ಬೋದು. ಸುಮಾರು 5-10 kg 1 ಹೆಕ್ಟೇರ್ಗೆ ನಾವು ಬಳಸಬೇಕಾಗ್ತದೆ. ಬೇರಿಗೆ ಇದನ್ನು ಔಷಧಿಯನ್ನು ಹಾಕಿ ನಿಯಂತ್ರಣ ಮಾಡಬೇಕಾಗ್ತದೆ. ಇನ್ನು ಪಿಷ್ಟಿಯ ನಿಯಂತ್ರಣಕ್ಕೆ ಅಮೋನಿಯವನ್ನು ಬಳಸ್ಬೋದು. 10-15 PPM ನೀರಿಗೆ ನಾವು ಔಷಧಿಯನ್ನು ಹಾಕೋದ್ರಿಂದ, ಅಂದರೆ ಸ್ವಲ್ಪ ತಳದಲ್ಲಿ ನೀರನ್ನು ಉಳಿಸ್ಕೊಂಡು ನೀರಿಗೆ ಹಾಕಿದ್ರೆ ಆಗ್ತದೆ. ಹಾಗೆ ಲೆಮ್ನ, ಇವು ತೇಲುವ ಕಳೆ, ಇದಕ್ಕೂ ಕೂಡ ಅಮೋನಿಯವನ್ನು ಬಳಸ್ಬೋದು. 1% ದ್ರಾವಣವನ್ನು ಮೇಲೆ ತೇಲ್ತಾ ಇರ್ತದೆ, ಅಂಥದಕ್ಕೆ ನಾವು ಮೇಲ್ಗಡೆ ಸ್ಪ್ರೇ ಮಾಡಿದ್ರೆ ಅದು ನಿಯಂತ್ರಣ ಆಗ್ತದೆ. ಇನ್ನು ನೀರಿನಲ್ಲಿ ಕೆಲವು ಗಿಡಗಳು ಮುಳುಗಿರ್ತವೆ, ನೀರನ್ನು ತೆಗೆದ ನಂತರ ನಾವು ಅಮೋನಿಯವನ್ನು ಬಳಸ್ಬೋದು. 10-15 PPM ನಾವು ಈ ಒಂದು ಕಾನ್ಸಂಟ್ರೇಷನಲ್ಲಿ ಸಿಂಪರಣೆ ಮಾಡಿದ್ರೆ ಅದು ನಿಯಂತ್ರಣ ಆಗ್ತದೆ. ಪಿಷ್ಟಿಯಾಗೆ ಪ್ಯಾರಾಕ್ವಾಟನ್ನು ಕೂಡ ನಾವು ಬಳಸ್ಬೋದು. ಸುಮಾರು 200 g 1 ಹೆಕ್ಟೇರ್ಗೆ ಬೇಕಾಗ್ತದೆ. ಸಿಂಪರಣೆ ಮೂಲಕ ನಾವು ನಿಯಂತ್ರಣ ಮಾಡಬೇಕು. ಮತ್ತು ಸಾಲ್ವಿನಿಯ ಕಳೆಗೆ ನಾವು ಪ್ಯಾರಾಕ್ವಾಟನ್ನು ಬಳಸ್ಬೋದು. ಸುಮಾರು 400 g 1 ಹೆಕ್ಟೇರ್ಗೆ ಬೇಕಾಗ್ತದೆ. ಇದನ್ನು ಕೂಡ ಸಿಂಪರಣೆ ಮೂಲಕ ನಿಯಂತ್ರಣ ಮಾಡಬೇಕಾಗ್ತದೆ. ಮತ್ತು ನೀರಿನಲ್ಲಿ ಬೆಳೆಯುವಂತಹ ಹುಲ್ಲುಗಳಿರ್ತವೆ, ಅದಕ್ಕೆ ಪ್ಯಾರಾಕ್ವಾಟನ್ನು ಬಳಸ್ಬೋದು. 2 kg 1 ಹೆಕ್ಟೇರ್ಗೆ ಬೇಕಾಗ್ತದೆ. ಸಿಂಪರಣೆಯನ್ನು ಮಾಡೋದ್ರ ಮೂಲಕ ನಿಯಂತ್ರಣ ಮಾಡಬೇಕಾಗ್ತದೆ. ಮತ್ತು ಡಾಲಪನನ್ನು ಕೂಡ ಇದಕ್ಕೆ ಬೆಳೆಸ್ಬೋದು. ನೀರಿನಲ್ಲಿ ಬೆಳೆಯುವಂತಹ ಹುಲ್ಲಿಗೆ ಡಾಲಪನ್ ಕೂಡ ಸೂಕ್ತವಾಗ್ತದೆ. 5-10 kg 1 ಹೆಕ್ಟೇರ್ಗೆ ಬೇಕಾಗ್ತದೆ. ಇದನ್ನು ಕೂಡ ದ್ರಾವಣವನ್ನು ಮಾಡಿ ನಾವು ಸಿಂಪರಣೆ ಮಾಡಬೇಕಾಗ್ತದೆ. ಇಲ್ಲಿಗೆ ನಾವು ಈ ಕಳೆ ನಿಯಂತ್ರಣ ಮಾಡಿದಂಗಾಯಿತು. ಈ ಕೆಲವು ಸಂದರ್ಭದಲ್ಲಿ ಕೆಲವು ಕೊಳಗಳಲ್ಲಿ ನಾವು ಸಂಪೂರ್ಣವಾಗಿ ನೀರನ್ನು ಖಾಲಿ ಮಾಡಲಿಕ್ಕೆ ಸಾಧ್ಯವಿರೋದಿಲ್ಲ. ಆದಷ್ಟು ನೀರನ್ನು ಖಾಲಿ ಮಾಡಿ ಒಣಸೋದಕ್ಕೆ ಸಾಧ್ಯ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ನೀರಿನಲ್ಲಿ ಕಳೆ ಮೀನುಗಳು ಉಳಿಯುವಂಥ ಸಂದರ್ಭ ಇರ್ತದೆ. ಕಳೆ ಮೀನುಗಳಲ್ಲಿ ಮುಖ್ಯವಾಗಿ ಅಂಬಾಸೀಸು, ಅಪ್ಲೋಚೀಲಸ್ಸು, ಮತ್ತು ರಾಸ್ಬೋರ, ಪಂಟಿಯಸ್ಸು, ಈಸಮಸ್ಸು, ಮತ್ತು ಅನೇಕ ಸೊಸಲು ಜಾತಿಯ ಮೀನುಗಳು ನಾವು ನೋಡ್ಬೋದು. ಇವುಗಳನ್ನು ನಾವು ನಿಯಂತ್ರಣ ಮಾಡಬೇಕಾಗ್ತದೆ. ಹಾಗೆ ಕೆಲವು ಮೀನುಗಳು ಈ ಮಾಂಸಾಹಾರಿ ಗುಣವನ್ನು ಹೊಂದಿರ್ತದೆ. ಅಂದರೆ ನಾವು ಒಂದು ವೇಳೆ ಏನಾದರೂ ಈ ಮೀನುಗಳನ್ನು ಬಿಟ್ಟರೆ ನಾವು ಸಾಕಣೆ ಮಾಡುವಂತಹ ಸಂದರ್ಭದಲ್ಲಿ ಏನು ಮರಿಗಳನ್ನು ಬಿಡ್ತೀವಿ, ಅವುಗಳನ್ನು ಈ ಮೀನುಗಳು ತಿಂದು ನಮ್ಮ ಸಂಪೂರ್ಣ ಕೃಷಿಯನ್ನು ಹಾಳು ಮಾಡಿಬಿಡ್ತವೆ. ಆದ್ದರಿಂದ ಇವುಗಳನ್ನು ಸಂಪೂರ್ಣವಾಗಿ ನಾವು ತೆಗಿಬೇಕಾಗ್ತದೆ. ಉದಾಹರಣೆಗೆ ಹೇಳೋದಾದರೆ ಗ್ಲಾಸೋ ಗೋಬಿಯಸ್ ಅಂತ ಹೇಳ್ತೀವಿ. ಇದನ್ನು ನಾವು ಸುಲಭವಾಗಿ ಆಡಭಾಷೆಯಲ್ಲಿ ನೆತ್ತಿ ಕಣ್ಣು ಕೊರವ ಅಂತ ಹೇಳ್ತೀವಿ. ಮತ್ತು ಆನೆ ಮೀನುಗಳು, ಇದರಲ್ಲಿ 2-3 ಜಾತಿಗಳಿದ್ದಾವೆ. ಬಾಳೆ ಮೀನು, ಮತ್ತು ಗಿರ್ಲು, ಮಾಗೂರು, ಇವನ್ನು ಹೇಳ್ತೇವೆ. ಇವುಗಳೆಲ್ಲವನ್ನು ನಾವು ತೆಗಿಬೇಕು. ಇದರ ಜೊತೆಗೆ ಕೊರವ ಮತ್ತು ಕೊಚ್ಚು ಮೀನುಗಳು ಕೂಡ ಇರ್ತವೆ. ಅವುಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಎಳೆ ಬಲೆಯ ಮೂಲಕ ನಾವು ತೆಗೆದುಹಾಕಬಹುದು. ಇದರ ಜೊತೆಗೆ ಕೆಲವು ಇತರೆ ಜಲಚರ ಜೀವಿಗಳು, ಹಾವು, ಕಪ್ಪೆ ಮತ್ತು ಕೀಟಗಳಿರ್ತವೆ. ಅವುಗಳನ್ನು ಕೂಡ ನಾವು ಸಂಪೂರ್ಣವಾಗಿ ತೆಗಿಬೇಕಾಗ್ತದೆ. ಇನ್ನು ನಮಗೆ ಈ ಅನಾವಶ್ಯಕ ಮೀನುಗಳನ್ನು ನಾವು ನಿರ್ಮೂಲನೆ ಮಾಡೋದಕ್ಕೆ ಸಣ್ಣ ಕಣ್ಣಿನ ಎಳೆ ಬಲೆಯಿಂದ ಪದೇ ಪದೇ ಎಳೆದು ಅವುಗಳನ್ನು ಹೊರಗಡೆ ಹಾಕಿ ನಾವು ನಾಶಪಡಿಸ್ಬೋದು. ಒಂದು ವೇಳೆ ನಮ್ಮಲ್ಲಿ ಹಿಪ್ಪೆ ಹಿಂಡಿ ಏನಾದರೂ ಲಭ್ಯತೆ ಇತ್ತು ಅಂತಂದರೆ ನಾವು ಹೆಕ್ಟೇರ್ಗೆ 2,000-2,500 kg ಈ ಹಿಪ್ಪೆ ಹಿಂಡಿಯನ್ನು ನಾವು ನೀರಿಗೆನೆ ಹಾಕಿಬಿಟ್ರೆ ಅದರಲ್ಲಿ ಸ್ಯಾಪೋನಿನ್ ಎಂಬುವಂಥ ವಿಷವಸ್ತು ಇರುತ್ತೆ. ಸುಮಾರು 9.8% ಅಷ್ಟು ಸ್ಯಾಪೋನಿನ್ ಅದರಲ್ಲಿರುತ್ತೆ. ಇದರ ವಿಷ ಸುಮಾರು 15 ದಿನಗಳವರೆಗೆ ನೀರಲ್ಲಿದ್ದು ಮೀನುಗಳನ್ನು ಕೊಂದಾಕ್ಬಿಡುತ್ತೆ. ಸೊ ಈ ಹಿಪ್ಪೆ ಹಿಂಡಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹಾಕಿದಾಗ ಏನಾಗ್ತದೆ, ಅದು ಗೊಬ್ಬರವಾಗಿ ಬಳಕೆ ಆಗ್ತದೆ. ಅಂದರೆ ಪ್ಲಾಂಕ್ಟನ್ಗಳ ಉತ್ಪತ್ತಿಗೆ ಅದು ಸಹಾಯ ಮಾಡುತ್ತೆ. ಎರಡು ರೀತಿಯೂ ಅನುಕೂಲ ಅನುಕೂಲ ಆಗುತ್ತೆ. ಬೇಡದೇ ಇರೋ ಮೀನುಗಳ ಒಂದು ನಿರ್ನಾಮ ಆಗುತ್ತೆ, ಜೊತೆಗೆ ಹೌದು ಸರ್ ಆಹಾರ ತಯಾರಿಕೆಗೆ ಅನುಕೂಲ. ಹೌದು, ಮತ್ತೆ ನಮಗೆ ಎಲ್ಲ ಕಡೆಯಲ್ಲೂ ಈ ಹಿಪ್ಪೆ ಹಿಂಡಿಯ ಲಭ್ಯತೆ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಇನ್ನೂ ಒಂದು ಉಪಾಯ ಮಾಡಬಹುದು. ಈ ಯೂರಿಯಾ ಮತ್ತು ಬ್ಲೀಚಿಂಗ್ ಪೌಡರ್, ಅಂದರೆ ನಾವು ಈ ಟಾಯ್ಲೆಟ್ ಕ್ಲೀನಿಂಗ್ಗೆ ಬಳಸುವಂತಹ ಬ್ಲೀಚಿಂಗ್ ಪೌಡರು ಎಲ್ಲರಿಗೂ ಗೊತ್ತೇ ಇದೆ, ಅದು ಸುಲಭವಾಗಿ ಸಿಗ್ತದೆ. ಯೂರಿಯಾನು ನಾವು ರಸಗೊಬ್ಬರಗಳಾಗಿ ಬಳಸ್ತೇವೆ, ಅದು ಲಭ್ಯವಿತ್ತು ಅಂತಂದರೆ ಇವೆರಡು ನಾವು ಇದನ್ನೇ ಬಳಸ್ಬೋದು. ಈಗ ಈ

ಪಡಗಲ ಸಿಮಿಂದ ಕೇಳೆಣ್ಣೆ ಬಡಗರ ಸೆಟ್ಟಿ ಬರ್ತಾನೆ ಬಳ್ಳೆ ಬಳ್ಳೆ ಅಂತಾನೆ ನೀನು ಅವನ ನೋಡ್ತೀಯೇ ಹಟ್ಟಿಗಾದ್ರೆ ಕರಿತೀಯೇ ತಪ್ಪೇನಾದ್ರೆ ಆಸ್ತಿಯೇ ಎಡಗೈ